ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ. ಸಮಯವಾಗಿದೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಬೇಸಿಗೆಯಲ್ಲಿ ಪ್ರಮುಖ ತರಕಾರಿ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ ಕೇಳಿ. ನಂತರ ಪೇಟೆ ಧಾರಣೆ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಇಂದಿನ ಕೃಷಿರಂಗದಲ್ಲಿ. ಇನ್ನು 7:20 ಜನಪದ ಗೀತೆಗಳು, ಹುಲೆ ಹೈದರ್ ಗ್ರಾಮದ ಕರಿಯಪ್ಪ ಮಾಸ್ಟರ್ ಅವರಿಂದ ದಪ್ಪಿನ ಪದಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬೇಸಿಗೆಯ ಕೆಲವು ತರಕಾರಿಗಳಲ್ಲಿ ಏನು ಪ್ರಮುಖವಾದಂತಹ ಕೀಟಗಳು ಬರ್ತವೆ, ಅವುಗಳ ನಿರ್ವಹಣೆಗೆ ರೈತರು ಏನೆಲ್ಲ ಒಂದು ಕ್ರಮಗಳನ್ನು ಮಾಡಬೇಕಾಗತ್ತೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಕೀಟ ತಜ್ಞರಾದಂಥ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರೇ. ಸರ್ ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ನಮ್ಮ ರಾಯಚೂರು ಭಾಗದಲ್ಲಿ ಅಂದರೆ ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಬೇಸಿಗೆಯಲ್ಲಿ ಯಾವ್ಯಾವ ಪ್ರಮುಖ ತರಕಾರಿಗಳನ್ನು ನಮ್ಮ ರೈತರು ಬೆಳೀತಾರೆ? ಸರ್, ನಮ್ಮ ರಾಯಚೂರು ತಾಲೂಕಿನಲ್ಲಿ ಹಾಗೂ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬೇಸಿಗೆಯಲ್ಲಿ ಬರ್ತಕ್ಕಂಥ ತರಕಾರಿಗಳಂತಂದರೆ ಉಳ್ಳಾಗಡ್ಡಿ ಸರ್, ಬೆಂಡೆಕಾಯಿ ಹಾಗೂ ಬದನೆ ಮತ್ತು ಟೊಮ್ಯಾಟೊ, ಅಲ್ಲಲ್ಲಲ್ಲಿ ಸೌತೆ, ಇನ್ನು ಮೆಣಸಿನಕಾಯಿ ಅಂತೂ ಮುಂಗಾರಿನಲ್ಲಿ ಬೆಳೆದಿರ್ತಕ್ಕಂಥ ಮೆಣಸಿನಕಾಯಿ ಇನ್ನು ಕಟಾವಿಗೆ ಬರ್ತಕ್ಕಂಥ ಸ್ಟೇಜಸ್ಸು. ಇನ್ನು ಹಸಿ ಮೆಣಸಿನಕಾಯಿಗೆ ಬೇಸಿಗೆಯಲ್ಲಿ ಬೆಳೀತಕ್ಕಂಥದ್ದು ತುಂಬ ಕಡಿಮೆ. ಲೀಫಿ ವೆಜಿಟೇಬಲ್ ಏನು ಎಲೆ, ಕೊತ್ತಂಬರಿ, ಮೆಂತೆ, ಪಾಲಕ್ ಇವೆಲ್ಲ ಜಾಸ್ತಿ. ಹೌದು ಹೌದು. ಸೊ ಲೀಫಿ ವೆಜಿಟೇಬಲ್ಸ್ ಸಹಿತ ಈ ಪಲ್ಯ ತರಕಾರಿಗಳು ಸಹಿತ ಬೆಳೀತಾರೆ ಸರ್ ಅದರಲ್ಲಿ. ಈಗ ಮೊದಲನೇದಾಗಿ ಬೆಂಡೆ ಈ ಭಾಗದಲ್ಲಿ ಜಾಸ್ತಿ ಒಂದು ನೋಡ್ತಿರ್ತೀವಿ ಬೇಸಿಗೆಯಲ್ಲಿ. ಹೌದು ಸರ್. ಪ್ರಮುಖವಾಗಿ ಬೆಂಡೆಗೆ ಯಾವ ಕೀಟ ಜಾಸ್ತಿ ಹಾನಿಯನ್ನು ಮಾಡ್ತಾ ಇದೆ? ಬೇಸಿಗೆಯಲ್ಲಿ. ಸರ್, ಒಟ್ಟಾರೆ ಹೇಳ್ಬೇಕಂತಂದ್ರೆ ಈ ನಮ್ಮ ಬೇಸಿಗೆ ತರಕಾರಿಗಳಲ್ಲಿ ಪ್ರಮುಖವಾಗಿ ಕೀಟಗಳ ಬಾಧೆ ಬಹಳ ಕಡಿಮೆ ಇರ್ತದೆ. ನಾವು ಮುಂಗಾರು ಹಿಂಗಾರಿ ಕಂಪೇರ್ ಮಾಡಿದ್ರೆ ಯಾವುದೇ ತರಕಾರಿ ತಗೊಳ್ಳಿ, ಏನು ಬೇಸಿಗೆಯಲ್ಲಿ ಕೀಟದ ಬಾಧೆ ಕಡಿಮೆ ಕಡಿಮೆ. ಯಾಕಂತಂದ್ರೆ ಯಾವಾಗ ಟೆಂಪರೇಚರ್ ಉಷ್ಣತೆ ತಾಪಮಾನ ಜಾಸ್ತಿ ಆದಂಗೆಲ್ಲ ಕೀಟಗಳ ಬಾಧೆ ಕಡಿಮೆ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅಂದ್ರೆ ಅರ್ಥ ಏನು, ನಮ್ಮ ರೈತರು ನೋಡಿಕೊಂಡು ತಕ್ಕಮಟ್ಟಿಗೆ ಕೀಟನಾಶಕದ ಬಳಕೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಒಳಿತು. ಯಾಕಂತಂದ್ರೆ ಬೇಸಿಗೆಯಲ್ಲಿ ನಾರ್ಮಲಿ ಇಳುವರಿ ಬರೋದನ್ನು ಸ್ವಲ್ಪ ಕಡಿಮೆ ಅಂತ ಇದರಲ್ಲಿ ನಾವು ಮುಂಗಾರು ಬೆಳೆಗಳಲ್ಲಿ ಮಾಡ್ತಕ್ಕಂಥ ತರಕಾರಿಗಳಿಗೆ ಏನು ಕೀಟದ ಬಾಧೆ ಬರುತ್ತಲ್ಲ ಜಾಸ್ತಿ ಮಟ್ಟಿಗೆ, ಆ ರೀತಿಯಾಗಿ ನಾನು ಕೀಟನಾಶಕಗಳ ಪ್ರಮಾಣ ಹೊಡಿತೀನಿ ಅಂತಂದ್ರೆ ಖರ್ಚೆ ಜಾಸ್ತಿ ಆಗುತ್ತೆ. ಹಾಗಾಗಿ ಕೀಟದ ಬಾಧೆ ಕಡಿಮೆ ಇರುತ್ತಂತ ಗೊತ್ತಿದ್ರು ಸಹಿತ ಕೀಟನಾಶಕಗಳ ಉಪಯೋಗ ಮಾಡ್ತಕ್ಕಂಥದ್ದು ಕಡಿಮೆ ಮಾಡಬೇಕು. ಸೊ ಅದನ್ನು ದಯವಿಟ್ಟು ತಿಳ್ಕೋಬೇಕು. ಇನ್ನು ಬೆಂಡೆಗೆ ಮುಖ್ಯವಾಗಿ ಬರ್ತಕ್ಕಂಥ ಕೀಟಗಳು ಅಂತಂದ್ರೆ ರಸ ಇರತಕ್ಕಂಥ ಕೀಟಗಳು ಬರ್ತವೆ ಸರ್, ಅದರಲ್ಲಿ ಥ್ರಿಪ್ಸ್ ನುಷಿ, ಹಸಿರು ಜಿಗಿ ಹುಳು ಬರ್ತದೆ. ಸೊ ನಂತರ ಕಾಯಿ ಕೊರಕ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ಸರ್, ಸೀಸನ್ ಎಲ್ಲ ಸೀಸನ್ ಅಲ್ಲಿ ಇರುತ್ತೆ. ಇನ್ನು ಸ್ವಲ್ಪ ಬೇಸಿಗೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ, ಬಟ್ ಬೇಸಿಗೆಯಲ್ಲೂ ಸಹಿತ ಏನು ಕಾಯಿ ಕೊರಕ ಬರುತ್ತೆ. ಇನ್ನು ಇವುಗಳ ಹತೋಟಿಗೆ ಬಂದರೆ ಮುಖ್ಯವಾಗಿ ಏನು ಮಾಡ್ತಾರೆ ಅಂತಂದ್ರೆ ಪ್ಯಾಕೆಟ್ ಬೀಜನೇ ತರ್ತಾರೆ ಸರ್, ಮನೆ ಬೀಜ ಅಂತೂ ಯಾರು ಯೂಸ್ ಮಾಡಲ್ಲ. ಪ್ಯಾಕೆಟ್ ಬೀಜ ನಾರ್ಮಲಿ ಯಾವುದೇ ಕಂಪ್ನಿ ಆಗಲಿ ಸಹಿತ ಉಪಯೋಗ ಮಾಡಲಿ, ಬಟ್ ಅದಕ್ಕೆ ಪ್ರತ್ಯೇಕವಾಗಿ ಇಮಿಡಾಕ್ಲೋಪ್ರಿಡ್ ಅಂತಕ್ಕಂಥ ಕೀಟನಾಶಕವನ್ನು ಬೀಜೋಪಚಾರ ಮಾಡಿರೋದ್ರಲ್ಲ ಅಂತ ಸ್ವಲ್ಪ ಪರಿಶೀಲನೆ ಮಾಡಬೇಕು. ನಾರ್ಮಲಿ ಕಂಪ್ನಿಯವರು ಮಾಡಿರಲ್ಲ. ಸೊ ನಮ್ಮ ರೈತರು ಇಮಿಡಾಕ್ಲೋಪ್ರಿಡ್ ಅಂದರೆ ಇದು ಗೌಚ್ ಅಂತ ಮಾರ್ಕೆಟಲ್ಲಿ ಸಿಕ್ಕುತ್ತೆ, 1 ಕೆಜಿ ಬೆಂಡೆ ಬೀಜಕ್ಕೆ 10 ಮಿಲಿ ಈ ಇಮಿಡಾಕ್ಲೋಪ್ರಿಡ್ ಗೌಚ್ ಅಂತಕ್ಕಂಥದ್ದನ್ನು ಬೀಜೋಪಚಾರ ಮಾಡಿ ಒಂದು 10-15 ನಿಮಿಷ ಮುಂಚೆ ಸರ್, ಬಿಚ್ಚೋದಕ್ಕಿಂತ ಮುಂಚಿತವಾಗಿ ಒಂದು 15-20 ನಿಮಿಷ ಮುಂಚಿತವಾಗಿ ಬೀಜೋಪಚಾರ ಮಾಡಿ ಇನ್ನೂ ಹಸಿ ಇರ್ತಕ್ಕಂಥ ಬೀಜಕ್ಕೆ, ಇನ್ನೂ ಒಣಗಿಲ್ಲ ಹಸಿ ಇದೆ ಅಂತಂದರೆ ಅದಕ್ಕೆ ಒಂದು 5 ಗ್ರಾಮ್ ಟ್ರೈಕೋಡರ್ಮ. ಸೊ ಮೊದಲಿಗೆ ಇಮಿಡಾಕ್ಲೋಪ್ರಿಡ್ ಮಾಡಬೇಕು, ತದನಂತರ 5 ಗ್ರಾಮ್ ಟ್ರೈಕೋಡರ್ಮ ಮಾಡಿದ್ರೆ ನಮಗೆ ಇಮಿಡಾಕ್ಲೋಪ್ರಿಡಿಂದ ರಸ ಇರತಕ್ಕಂಥ ಕೀಟಗಳು ಕಡಿಮೆ ಆಗುತ್ತೆ. ಏನಿಲ್ಲ ಅಂದರೆ 1 ತಿಂಗಳ ತನಕ ಯಾವುದೇ ರಾಸಾಯನಿಕ ಕೀಟನಾಶಕ ಹೊಡೆಯೋದು ಅವಶ್ಯಕತೆ ಇರಲ್ಲ. ಸೊ ಜೊತೆಗೆ ಈ ಟ್ರೈಕೋಡರ್ಮ ಮಾಡಿದ್ರೂ ಸಹ ಎಲೆ ಚುಕ್ಕೆ ರೋಗ ಆಯಿತು, ಮೊದಲಿಗೆ ಸಸಿ ಸಾಯುವ ರೋಗ ಆಯಿತು, ಇವುಗಳು ಸಹಿತ ಕಡಿಮೆ ಆಗುತ್ತೆ. ಅಂದ್ರೆ ಅರ್ಥ ನಾವು 1 ಬೀಜೋಪಚಾರ ಮಾಡಿ ಕಡಿಮೆ ಖರ್ಚಿನಲ್ಲಿ ಮಾಡೋದ್ರಿಂದ ಕನಿಷ್ಠ ಅಂದ್ರೆ 2 ಸ್ಪ್ರೇ ಖರ್ಚಾದ್ರೂ ಉಳಿಸ್ಬೋದಲ್ಲ ಸರ್. ಇದು ರೈತರು ಮಾಡ್ಕೋಬೇಕು. ಇನ್ನೂ ಸುಲಭವಾದಂತಂದ್ರೆ ಬೆಂಡೆ ಬೀಜ ಬಿತ್ತರಿ, ಬೀಜೋಪಚಾರ ಮಾಡಿ ಬಿತ್ತರಿ, ಹೊಲದ ಸುತ್ತ ಸಜ್ಜೆ ಹಾಕ್ರಿ ಒಂದು 4 ಸಾಲ್. ಸಜ್ಜೆ ಹಾಕೋದ್ರಿಂದ ಏನಾಗುತ್ತಂದ್ರೆ ನಾನು ಥ್ರಿಪ್ಸ್ ನುಷಿ ಬರುತ್ತೆ ಅಂತ ಹೇಳಿದೆ, ಬಿಳಿದ್ವಾಮೆನು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ, ಹಸಿಹೆನು ಬರ್ತಕ್ಕ. ಇದು ಸಜ್ಜೆ ಬೆಂಡೆಕ್ಕಿಂತ ಬೇಗನೆ ಬೆಳೆದು ಎತ್ತರವಾಗಿ ಬೆಳೆಯೋದ್ರಿಂದ ಈ ಒಂದು ಥ್ರಿಪ್ಸ್ ನುಷಿಯನ್ನು ತಡೆಗಟ್ಟತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ ಸರ್. ಅಂದರೆ ಒಂಥರ ಬಾರ್ಡರ್ ಕ್ರಾಪಿಂಗ್ ಅಥವಾ ಬ್ಯಾರಿಯರ್ ಕ್ರಾಪಿಂಗ್ ಹೊಲದ ಸುತ್ತ ಹಾಕಬೇಕು, ಬೇರೆ ಕಡೆಯಿಂದ ಬರ್ತಕ್ಕಂಥಕ್ಕೆ ತಡೆ ನೀಡುತ್ತೆ, ಕೀಟಗಳನ್ನು ತಡೆಗಟ್ಟದಂಗೆ ಆಗುತ್ತೆ. ಇದು ನಮ್ಮ ಮನೆಯಲ್ಲಿರ್ತಕ್ಕಂಥ ಸಜ್ಜೆ ಒಡು ಯೂಸ್ ಮಾಡಿಕೊಂಡ್ರೂ ತಪ್ಪೇನಿಲ್ಲ ಸರ್. ಸಜ್ಜೆಯಿಂದ ಜ್ವಾಳ ಅಂದರೆ ಬರ್ತಕ್ಕಂಥ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ, ಜೊತೆಗೆ ದನಗಳಿಗೆ ಒಂದಿಷ್ಟು ಸದೆಯಾದರೂ ಆಗುತ್ತಲ್ಲ ಸರ್, ಮೇವಾಗುತ್ತೆ, ಒಂದಿಷ್ಟು ಕಾಳು ಕಡಿ ಆಗ್ತವೆ ರೈತನಿಗೆ. ಈ ರೀತಿಯಾಗಿ ಕಡಿಮೆ ಖರ್ಚಿನಲ್ಲಿ ಅಷ್ಟೇ ನಾವು ಪರಿಣಾಮಕಾರಿಯಾಗಿರ್ತಕ್ಕಂಥ ಹತೋಟಿಗಳನ್ನೇ ಹುಡುಕಬೇಕು, ವಿನಃ ನಾನು ಯಥಾ ರೀತಿಯಾಗಿ ಮತ್ತೆ ಸ್ಪ್ರೇ ಮಾಡಿ ನೇರವಾಗಿ ಕೀಟನಾಶಕಗಳಿಗೆ ಹೋಗಬಾರ್ದು. ಖರ್ಚು ಜಾಸ್ತಿ ಆಗುತ್ತೆ, ಯಾಕಂದ್ರೆ ಬರ್ತಕ್ಕಂಥ ಇಳುವರಿ ಕಮ್ಮಿ, ನಮಗೆ ಸಿಗ್ತಕ್ಕಂಥ ರೇಟ್ ಎಷ್ಟು ಸಿಗುತ್ತೋ ಗೊತ್ತಿಲ್ಲ ಮಾರ್ಕೆಟ್ನಲ್ಲಿ. ಎರಡೂ ಅನಿಶ್ಚಿತ ಆದಾಗ ಇನ್ನು ರಿಸ್ಕ್ ತಗೊಳ್ಳೋದು ಬೇಡ. ಇಲ್ಲೇನಂದ್ರೆ ತಿಳಿದು ಮಾಡಿ ಅನ್ನೋದು ನನ್ನ ಒಂದು ವೈಯಕ್ತಿಕ ಅನುಭವ. ಈಗ ಬೆಂಡೆ ಬೆಳೆ 1 ತಿಂಗಳು 2 ತಿಂಗಳು ಬೆಳೆ ಇದ್ದಾಗ ಹೂ ಪ್ರಾರಂಭ ಆಗುತ್ತೆ, ಆ ಟೈಮ್ದಲ್ಲಿ ಸ್ವಲ್ಪ ಜಾಸ್ತಿ ಕೀಟಗಳ ಬಾಧೆ ಗಮನಿಸ್ತಾ ಇರ್ತೀವಿ, ಈ ರಸ ಇರತಕ್ಕಂಥ ಕೀಟಗಳು. ಹೌದು, ಅವಾಗ ಏನಾದರೂ ಸಿಂಪರಣೆ ಮಾಡ್ಬೇಕು ಹೇಗೆ? ರಸ ಇರತಕ್ಕಂಥ ಕೀಟಗಳಿಗೆ ಸರ್ ಸರಳವಾಗಿ ನಾವು ಬೇವಿನ ಕಷಾಯ ರೈತರು ತಾವಾಗಿ ಮಾಡ್ಕೋಬಂತಾದ್ರೆ 1 ಕೆಜಿ ಬೇವಿನ ಬೀಜವನ್ನು ಕುಟ್ಟಿ ನೆನೆಸಿಟ್ಬಿಟ್ಟು ಅದರಿಂದ ರಸ ತೆಗೆದು ತವಡಿಬೋದು. ಇಲ್ಲ ನಾನು ಮಾರ್ಕೆಟಿಂದ ತರ್ತಂದ್ರೆ ಬೇವಿನ ಮೂಲದ ಕೀಟನಾಶಕಗಳು ಸಿಗ್ತಾ ಇದೆ, 3 ml ಪ್ರತಿ ಲೀಟರ್ ನೀರಿಗೆ ಹೇಳ್ತೀವಿ, ಒಂದಿಷ್ಟು ಸಾಬೂನ್ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಾಡಿದ್ರೆ ಬಹಳಷ್ಟು ಚೆನ್ನಾಗಾಗುತ್ತೆ. ಯಾಕಂದ್ರೆ ಬೆಂಡೆ ತಾನು ಮಾರೋದಲ್ಲದೇ ತಾನು ತಿಂತಾನೆ ರೈತ, ನೇರವಾಗಿ ತಿಂತಕ್ಕಂಥದ್ದು. ಹಿಂಗಾಗಿ ಆದಷ್ಟು ಯಾವ ತರಕಾರಿಗಳು ನೇರವಾಗಿ ತಿಂತಕ್ಕಂಥದ್ದನ್ನ ಸ್ವಲ್ಪ ವಿಷದ ಅಂಶ ಕಡಿಮೆ ಮಾಡ್ಬೇಕು ರೈತರು, ತುಂಬಾ ಹೊಳಿತು. ಯಾಕಂದ್ರೆ ಅದು ಬೇರೆಯವ್ರಿಗೆ ತಿನ್ನಿಸಂಗ ಆಗುತ್ತೆ, ಇಲ್ಲಂತ ತಾನು ತಿನ್ನೋ ಚಾನ್ಸಸ್ ತುಂಬಾ ಇರುತ್ತೆ. ಹಿಂಗಾಗಿ ಅದನ್ನ ದಯವಿಟ್ಟು ತಿಳ್ಕೊಬೇಕು ರೈತರು. ಸೊ ರಸ ಇರತಕ್ಕಂಥ ಕೀಟಗಳಿಗೆ ಇನ್ನು ಜೈವಿಕವಾಗಿ ಬಂದ್ರೆ ಸರ್, ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಲಿಕಾನಿಸಿಲಿಯಂ ಲಿಕಾನೆ ಅಂತೇಳಿ ಒಂದು ಪೌಡರ್ ಸಿಗುತ್ತೆ, ಅದನ್ನು ಸಹಿತ 3 ಗ್ರಾಮ್ ಪ್ರತಿ ಲೀಟರ್ ನೀರು ಮಾಡಿದ್ರು ಕೀಟನಾಶಕ ಕೆಮಿಕಲ್ ಕೀಟನಾಶಕ ಹೊಡೆದಷ್ಟು ಪರಿಣಾಮಕಾರಿ ಆಗ್ಲಿಕ್ಕಿಲ್ಲ, ಬಟ್ ಆಗುತ್ತೆ ಸ್ಲೋ ಅಂಡ್ ಸ್ಟಡಿ ಅಂತ ಏನ್ ಹೇಳ್ತೀವಲ್ಲ, ನಿಧಾನವಾಗಿ ಕೆಲಸ ಮಾಡಿದ್ರು ಉಳುಕ ರೋಗ ಬಂದು ಸಾಯಿಸ್ತಕ್ಕಂತ ಒಂದು ಈ ಕೆಲಸವನ್ನು ಮಾಡುತ್ತೆ ಈ ಒಂದು ಪುಡಿ. ಸೊ ಹಿಂಗಾಗಿ ಇದನ್ನು ಸಹಿತ ಉಪಯೋಗ ಮಾಡಬಹುದು. ಇನ್ನು ಕಾಯಿಕೊರಕ ಬರುತ್ತೆ ಸರ್, ಕಾಯಿಕೊರಕ ಬಂದಾಗ ಸೊ ನಾರ್ಮಲಿ ಯಥೇಚ್ಛವಾಗಿ ಕೆಮಿಕಲ್ಗೆ ಹೋಗ್ತೀವಿ, ಅದರಲ್ಲೂ ವಿಷಕಾರಿ ಕೆಮಿಕಲ್ ಅನ್ನ ದಯವಿಟ್ಟು ಆಯ್ಕೆ ಮಾಡೋದು ಬೇಡ. ರೆಡ್ ಲೇಬಲ್ ಇದ್ದಂತ ಕೆಮಿಕಲ್, ರೆಡ್ ಲೇಬಲ್, ಯೆಲ್ಲೋ ಲೇಬಲ್, ಹಳದಿ ಬಣ್ಣ ಇರತಕ್ಕಂಥದ್ದು ಲೇಬಲ್, ಅವುಗಳನ್ನು ಬಿಟ್ಟುಬಿಟ್ಟು ಈ ಒಂದು ನೀಲಿ ಬಣ್ಣ ಅಥವಾ ಹಸಿರು ಬಣ್ಣ ಚಿಹ್ನೆ ಇರತಕ್ಕಂಥದ್ದು, ಹಸಿರು ಬಣ್ಣ ಅಂದ ತಕ್ಷಣ ನಮಗೀಗ ಕೊರಾಜಿನ್ ಅಂತ ಸಿಗ್ತದೆ ಸರ್, ಕ್ಲೋರಾಂಟ್ರಿನ್ ಪ್ರೋಲ್ ಅಂತ ಸಿಗ್ತದೆ, ಸ್ಪೈನೋಸೈಡ್ ಅಂತ ಸಿಗುತ್ತೆ. ಇವು ಅಗ್ದಿ ಹೇಳಿ ಮಾಡಿಸಂಗೆ ಸರ್, ತರಕಾರಿಗಳಿಗೆ ಒಳ್ಳೆ ಕೆಮಿಕಲ್, ಅದರಲ್ಲೂ ಕಾಯಿ ಕೊರಿತಕ್ಕಂಥ ಕೀಟಗಳಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ, ಕಡಿಮೆ ರೂಪದಲ್ಲಿ ಆಗ್ತವೆ. ಜೊತೆಗೆ ವಿಷದ ಅಂಶ ನಮಗೆ ಒಂದು 4-5 ದಿವಸ ಸ್ಪ್ರೇ ಮಾಡಿ 4-5 ದಿವಸದಲ್ಲೇ ನಾವು ಹರಿಲಿಕ್ಕೆ ಅಡ್ಡಿ ಇಲ್ಲ ಸರ್, ಅದನ್ನ ಹರಿದ್ಬಿಟ್ಟು ಸ್ವಲ್ಪ ತೊಳೆದು ಉಪಯೋಗ ಮಾಡಲಿಕ್ಕೆ ಸುರಕ್ಷಿತವಾದಂತ ಕೀಟನಾಶಕಗಳನ್ನ. ಸೊ ಆ ರೀತಿಯಾಗಿ ರೈತರು ನೆನ್ಪಿಟ್ಕೊಂಡು ಮಾಡಿದ್ರೆ ತುಂಬಾ ಹೊಳಿತಾಗುತ್ತೆ. ಇನ್ನು ಯಾರಾದ್ರೂ ನಾನು ಸಾವಯವದತ್ತನೇ ಮಾಡ್ತೀನಿ ಅನ್ನೋ ರೈತರಿಗೆ ನಾವು ಮೆಟ್ರೈಜಿಯಂ ಹೇಳ್ತೀವಿ, ಬಿವೇರಿಯಾ ಹೇಳ್ತೀವಿ, ಈವನ್ ಬ್ಯಾಸಿಲಸ್ ಥುರಿಂಜಿಯೆನ್ಸಿಸ್ ಅಂತ ಕೆಲವೊಂದು ಪ್ರಾಡಕ್ಟ್ಸ್ ಬರ್ತಾರೆ ಸರ್, ಬಿಟಿ ಪ್ರಾಡಕ್ಟ್ಸ್ ಅಂತ ಹೇಳಿ, ಮಾರ್ಕೆಟ್ ಅಲ್ಲಿ ಡೆಲ್ಫಿನ್ ಡೈಪಲ್ ಅನ್ನ ಸಿಗ್ತ, ಅವನು ಮಾಡಬಹುದು ಜೈವಿಕ ಕೀಟನಾಶಕ. ಹೌದು ಹೌದು, ಆ ತರ ಮಾಡಿದ್ರೆ ಸಹಿತ ಇಳುವರಿ ಕಡಿಮೆ ಬಂದರೂ ರೇಟ್ ಚೆನ್ನಾಗಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಈಗ ಅವೇರ್ನೆಸ್ ಜಾಸ್ತಿ ಆಗೋದ್ರಿಂದ ಆರ್ಗ್ಯಾನಿಕ ಅಂದ್ರೆ ಸಾವಯವ ತರಕಾರಿಗಳನ್ನು ಸಹಿತ ಬೆಳಿಗ್ಗೆ ಜಾಸ್ತಿ ಇದೆ ಸರ್. ರೈತರು ಆದಷ್ಟು ನೀವು ಅಂದಂಗೆ ಜೈವಿಕವಾಗಿ ಹತೋಟಿ ಮಾಡಲಿಕ್ಕೆ ಮುಂದೆ ಬರಬೇಕಾಗಿದೆ, ವಿಶೇಷವಾಗಿ ತರಕಾರಿಗಳಲ್ಲಿ. ತರಕಾರಿಗಳಲ್ಲಿ ಹೌದು ಸರ್, ಹೌದು ಸರ್. ಈಗ ಮತ್ತೊಂದು ಬೆಳೆ ಪ್ರಮುಖವಾದದ್ದು ಉಳ್ಳಾಗಡ್ಡಿಯನ್ನು ನೋಡ್ತಾ ಇದ್ದೀವಿ. ಉಳ್ಳಾಗಡ್ಡಿಗೆಲ್ಲ ಅಲ್ಲಲ್ಲೆಲ್ಲ ನೋಡ್ತಿರ್ತೀವಿ, ಬಹಳಷ್ಟು ಒಂಥರ ನೆತ್ತಿ ಸುಡೋದಿರಬಹುದು ಅಥವಾ ಒಂಥರ ಅದು ಏನೋ ಬೂದಿ ಬಂದರಗತೆ ಆಗಿರುತ್ತೆ, ಬಹಳಷ್ಟು ಆ ಥರ ಆಗ್ತಿರುತ್ತೆ. ಏನು ಬೇಸಿಗೆಯಲ್ಲಿ ಪ್ರಮುಖವಾದಂಥ ಉಳ್ಳಾಗಡ್ಡಿ ಕೀಟ ಸರ್? ಉಳ್ಳಾಗಡ್ಡಿಗೆ ಬೇಸಿಗೆಯಲ್ಲಿ ಅಧಿಕವಾಗಿ ಬರ್ತಕ್ಕಂಥ ಕೀಟ ಅಂತಂದ್ರೆ ತ್ರಿಪ್ಸುನುಸಿ. ಅಲ್ಲಲ್ಲಲ್ಲಿ ಸ್ವಲ್ಪ ಎಲೆ ತಿಂತಕ್ಕಂಥ ಸ್ಪೊಡಾಪ್ಟರ್ ಅಂತ ಹೇಳ್ತೀವಿ, ಅಥವಾ ಇದಕ್ಕೆ ರಬ್ಬರ್ ಹುಳ ಅಂತ ಹೇಳ್ತೀವಿ ಸರ್. ಹೆಚ್ಚಾನ ಹೆಚ್ಚು ತ್ರಿಪ್ಸುನುಸಿಯಿಂದ ಏನಾಗುತ್ತೆ, ಎಲೆಯನ್ನ ಕೆದ್ರಕೊಂಡು ತಿನ್ನೋದ್ರಿಂದ ರಸ ಹೀರೋದ್ರಿಂದ ಮಚ್ಚೆ ಆಗುತ್ತೆ ಸರ್. ಯಾವಾಗ ಮಚ್ಚೆ ಆದ ತಕ್ಷಣ ಮ್ಯಾಲಿಂದ ಒಣಕೆ ಅಂತ ಬರುತ್ತೆ, ಅದಕ್ಕೆ ಮಜ್ಜಿಗೆ ರೋಗ ಅಂತಾನು ಕರೀತಾರೆ. ಇದು ರೋಗಕ್ಕೆ ತುತ್ತಾಗಿರ್ತಕ್ಕ ಅಂದ್ರೆ ಕೀಟಕ್ಕೆ ತುತ್ತಾಗಿರ್ತಕ್ಕಂಥ ಒಂದು ಗಿಡ ಸಸಿ, ಅದು ರೋಗ ಬರುತ್ತೆ ಸರ್, ಏನೋ ಒಂದು ಪರ್ಪಲ್ ಬ್ಲಾಚ್ ಅಂತ ಕರೀತೀವಿ, ಆ ರೋಗನೂ ಜಾಸ್ತಿ ಆಗುತ್ತೆ ಸರ್, ಅದರಿಂದ ಕಂಪ್ಲೀಟ್ ಒಣಗಿದಂಗೆ ಆಗಿಬಿಡುತ್ತೆ. ಸೊ ಇದನ್ನ ತಡೆಗಟ್ಟಬೇಕು ಅಂತಂದ್ರೆ ತುಂಬ ಸರಳ ಸರ್, ನಾವು ಸಂಶೋಧನೆ ಮಾಡಿ 3-4 ವರ್ಷ ಬಹಳ ಸರಳ ರೂಪದಲ್ಲಿ ನಾನೊಂದು ಸಮಗ್ರ ಕೀಟ ನಿರ್ವಹಣಾ ಪದ್ಧತಿಯನ್ನು ತಗೊಂಬಂದಿದ್ದೀನಿ. ಸೊ ಆಲ್ಮೋಸ್ಟ್ 40-50% ನಾವು ಖರ್ಚನ್ನು ಸಹಿತ ಕಡಿಮೆ ಮಾಡ್ಬೋದು. ಹೆಂಗಪ್ಪ ಅಂದ್ರೆ ಫಸ್ಟ್ ಬೀಜೋಪಚಾರ, ಹಿಮಡಾಕ್ಲೋಪ್ರಿಡ್ ಗೌಚು ಅಂತಕ್ಕಂಥದ್ದನ್ನ 10 mL 1 kg ಉಳ್ಳಾಗಡ್ಡೆಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಅದಾದ ನಂತರ ಟ್ರೈಕೋಡರ್ಮ ಜೈವಿಕ ಶಿಲೀಂದ್ರನಾಶಕ ಸಹಿತ ನಾವು ಮಾಡೋದ್ರಿಂದ ರೋಗಗಳು ಕಡಿಮೆ ಆಗುತ್ತೆ. ನಂತರ ಹೊಲದ ಸುತ್ತ ಮತ್ತೆ ಸಜ್ಜೆಯನ್ನ 4 ಸಜ್ಜೆ ಅಥವಾ ಜೋಳ ಕಂಪಲ್ಸರಿ ಹಾಕ್ಬೇಕು ಸರ್. ಇದನ್ನ ಹಾಕಿದ ನಂತರ ಇನ್ನು ಯಾವಾಗ ನಾವು ನಾಟಿ ಮಾಡ್ತೀವಿ ಅಥವಾ ಬಿತ್ತೀವಿ ಅಂತ ಇಟ್ಕೊಳ್ಳೋಣಂತೆ. ಸೊ ಬಿತ್ತರಿ ಅಥವಾ ನಾಟಿ ಮಾಡ್ರಿ, ಬೀಜೋಪಚಾರ ಅಂತ ಕಂಪಲ್ಸರಿ. ಇನ್ನು ನಾಟಿ ಮಾಡಿದಾಗ ನಾಟಿ ಮಾಡೋ ದಿವಸ ಹೊಲದ ಸುತ್ತ ನೀವು ಸಜ್ಜೆ ಅಂತ ಹಾಕ್ರಿ. ಇನ್ನು ನಾಟಿ ಮಾಡೋ ದಿವಸನೇ ಅಲ್ಲಲ್ಲಲ್ಲಿ ಸ್ವಲ್ಪ ಔಡ್ಲದ ಬೀಜಗಳನ್ನ ಹಾಕ್ಬಿಡಿ ಸರ್ ಹೊಲದಲ್ಲಿ. ಔಡ್ಲದ ಬೀಜ ಹಾಕೋದ್ರಿಂದ ಔಡ್ಲ ಎತ್ತರವಾಗಿ ಬೆಳೆಯೋದ್ರಿಂದ ಮುಂಬರ್ತಕ್ಕಂಥ ನಮಗೆ ಏನು ರಬ್ಬರ್ ಹುಳ ಅಂತ ಹೇಳದ್ನಲ್ಲ, ಆ ರಬ್ಬರ್ ಹುಳ ತತ್ತಿ ಇಡಬೇಕಂತಂದ್ರೆ ಅಗಲನ ಎಲೆ ಇರತಕ್ಕಂಥ ಆಶ್ರಯ ಬೆಳೆಗಳ ಮೇಲೆ ಪ್ರಿಫರ್ ಮಾಡುತ್ತೆ, ಆಕರ್ಷಣೆಗೊಳ್ಳುತ್ತೆ. ಅಂತ ರಬ್ಬರ್ ಹುಳನ್ನ ಆಕರ್ಷಣೆಗೊಂಡಾಗ ಎವಡ್ಲದ ಮೇಲೆ ಆ ಗೊತ್ತಾಗ್ಬಿಡುತ್ತೆ ಸರ್, ಯಾವಾಗ ಅವು ಸಣ್ಣ ಸಣ್ಣ ಮರಿ ಹೊಡೆದು ತತ್ತಿಯಿಂದ ಬಂದು ಜಾಳಗಿ ಮಾಡ್ತಾವ, ಅಂತ ಎಲೆನ ಕಿತ್ಬಿಟ್ಟು ನಾಶ ಮಾಡೋದು ಬಹಳ ಸರಳ ಸರ್. ಯಾಕಂದ್ರೆ ನಮ್ಮ ರೈತರು ಅದನ್ನೆಲ್ಲ ಮಾಡಲ್ಲ, ಯಾವಾಗ ಹುಳ ರಬ್ಬರ್ ಹುಳ ಗುಂಪು ಗುಂಪಾಗಿ ಎಲೆನ ತಿಂದು ಎಲ್ಲ ಇದು ಮಾಡಿದಾಗ ಅವಾಗ ನಮ್ಗೆ ಕೀಟನಾಶಕ ಆಯ್ತು, ಗುಳಿಗೆ ರೂಪ ಹಾಕಿ ಖರ್ಚು ಜಾಸ್ತಿ ಮಾಡ್ಕೊಳ್ತಾರೆ. ಇದು ಸರಳ ಸರ್. ಇನ್ನೂ ಕೆಲವು ರೈತರಿಗೆ ನಾ ಹೇಳೋದು, ನೀವು ಉಳ್ಳಾಗಡ್ಡೆ ಬೆಳೆದೇ ಕಂಪಲ್ಸರಿ ನಿಮ್ ಪ್ರದೇಶದಲ್ಲಿ ಅಂದ್ರೆ 3 ಉಳ್ಳಾಗಡ್ಡೆ ಹಾಕ್ರಿ, 1 ಗಜ್ಜರಿ ಹಾಕ್ರಿ ಅಂತರ್ ಬೆಳೆಯಾಗಿ. ಯಾಕಂದ್ರೆ ಗಜ್ಜರಿಗೂ ರೇಟ್ ಇರ್ತದ, ಜೊತೆಗೆ ಗಜ್ಜರಿ ಕಂಪೇರ್ ಮಾಡಿದ್ರೆ ಉಳ್ಳಾಗಡ್ಡೆ ಮೇಲೆ ಬರ್ತಕ್ಕಂಥ ತೃಪ್ಸಿ ಗಜ್ಜರಿಗೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ ಸರ್. ಸೊ ಒಂಥರ ಆಕರ್ಷಕ ಬೆಳೆಯಾಗಿ ಅವಾಗ ನಾವು ಗಜ್ಜರಿಗೆ ಅಷ್ಟೇ ಸ್ವಲ್ಪ ಸಿಂಪಡಣೆ ಮಾಡಿಕೊಂಡು ಉಳ್ಳಾಗಡ್ಡೆಗೆ ಕಡಿಮೆ ಪ್ರಮಾಣದಲ್ಲಿ ನಾವು ಕೀಟಬಾಧೆಯನ್ನು ತಪ್ಪಿಸ್ಬೋದು. ಇದನ್ನು ಸಹಿತ ಸರ್, ಅಂದ್ರೆ ನಮಗೆ ಎರಡೂ ಇನ್ಕಮ್ ಬಂದಂಗೆ ಆಗ್ತದೆ, ಎರಡೂ ಇನ್ಕಮ್ ಬಂದಂಗೆ ಆಗ್ತದೆ. ಜೊತೆಗೆ ಅಲ್ಲೆಲ್ಲೆಲ್ಲ ಔಡ್ಲ ಹಾಕೋದ್ರಿಂದ ಈ ರೀತಿಯಾಗಿ. ಇನ್ನು ಸಿಂಪರಣೆಗೆ ಬಂದಾಗ ನಾವೊಂದಿಷ್ಟು ಲಿಸ್ಟ್ ಮಾಡಿದ್ದೀವಿ ಸರ್, ತುಂಬ ಚಲೋ ಕೆಮಿಕಲ್ಸ್ ಮಾರ್ಕೆಟಲ್ಲಿ ಯಾವುದೋ ರೈತರು ಹೊಡಿತಾರೆ, ಅದ್ರ ಬದಲಿಗೆ ಈಗ ಡೈನೋಟೆಫಿರಾನ್ ಅಂತ ಕರಿತೀವಿ ಸರ್, 0.3 mL ಅಗ್ದಿ ಹೇಳಿ ಮಾಡಿಸಂಗೆ. ಫಿಪ್ರನಿಲ್ ಅಂತೇಳಿ ಒಂದು ಕೆಮಿಕಲ್ ಒಂದು ಮಿಲಿ ಒಂದು ಲೀಟರ್ ನೀರಿಗೆ, ಅಥವಾ ಸ್ಪ್ಯಾನಸೈಡ್ ಅಂತೇಳಿ ಇದ್ದಾಗ ಅಂದರೆ ತ್ರಿಪ್ಸನೋಶಿಗೆ ಮತ್ತೆ ಈ ಒಂದು ರಬ್ಬರ್ ಹುಳಕ್ಕೆ ಎರಡಕ್ಕೆ ಬರುತ್ತೆ ಆ ಥರ ಕೀಟನಾಶಕವನ್ನು ಸ್ವಲ್ಪ ನೋಡಬಹುದು. ಇನ್ನು ಒಂದು ಟಾಲ್ಫೆನ್ ಪ್ಯಾರೈಡ್ ಅಂತ ಒಂದು ಬರುತ್ತೆ ಸರ್, ಅದನ್ನು ಸಹಿತ 1.5 ಮಿಲಿ ಪ್ರತಿ ಲೀಟರ್ ನೀರಿ. ಅಂದರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ತಿಳ್ಕೊಂಡು ಸ್ವಲ್ಪ ತಿಳ್ಕೊಬೇಕು ರೈತರು ತಿಳ್ಕೊಂಡು ಕೀಟನಾಶಕವನ್ನು ಖರೀದಿ ಮಾಡುವಾಗ ಅದು ಹಾಂ ಸರ್ ಒಂದು ಕೀಟ ಬದಲಾಗಿ ಎರಡು ಕೀಟವನ್ನು ನಾಶ ಮಾಡುತ್ತೆ, ಅದನ್ನು ಸಿಂಪರಣೆ ಮಾಡಿ ಸಿಂಪರಣೆ ಆಗುತ್ತೆ. ಒಂದು ಸಿಂಪರಣೆ ಖರ್ಚು ಉಳಿತಲ್ಲ ಸರ್, ಹೌದೌದು ಆ ಥರವಾಗಿ ಮಾಡಿದ್ರೆ ರೈತರಿಗೆ ಉಳಿತದೆ, ಮಾಡ್ತಕ್ಕಂಥ ಕೀಟನಾಶಕದ ಖರ್ಚನ್ನ ಸ್ವಲ್ಪ ಕಡಿವಾಣ ಇದ್ರೆ ಒಳ್ಳೇದು ಅಂತ ನಾನು. ಇಲ್ಲೇನು ಉಳ್ಳಾಗಡ್ಡಿಯಲ್ಲಿ ಏನಾದರೂ ಜೈವಿಕ ಕೀಟನಾಶಕ ಬಳಸಬಹುದಾ? ಬಳಸಬಹುದು ಸರ್, ಜೈವಿಕ ಕೀಟನಾಶಕ ಸಹಿತ ನಾವು ಲಿಕನಿಸಿಲಿಯಂ ಅಂತ ಹೇಳಿದ್ನಲ್ಲ ಅದನ್ನು ಸಹಿತ ತ್ರಿಪ್ಸನುಶಿಗೆ ಬಳಸ್ಬೋದು. ನಂತರ ನಾವು ಇದಕ್ಕೂ ಮೆಟ್ರೈಜಮ್ ಅಥವಾ ಬಿವೇರಿಯನ್ನು ಸಹಿತ ಈ ನಿಶಾಚಾರಿ ಅಥವಾ ರಬ್ಬರ್ ಹುಳಕ್ಕನ್ನು ಸಹಿತ ಬಳಸ್ಬೋದು ಸರ್. ಸರ್, ಯಾವುದೇ ಒಂದು ಬೆಳೆಯಲ್ಲಿ ಕೀಟಗಳ ಬಾಧೆಗೆ ನಾವು ಜೈವಿಕ ಶಿಲೀನಾತ್ರಕವನ್ನು ಇನ್ಮುಂದಾದ್ರೂ ಅಟ್ಲೀಸ್ಟ್ ನೆನ್ಪಿಟ್ಕೊಂಡು ರೈತರು ಉಪಯೋಗ ಮಾಡೋದು ಸೂಕ್ತ. ಇನ್ನು ಮತ್ತೊಂದು ಪ್ರಮುಖವಾದದ್ದು ಟೊಮ್ಯಾಟೊ ಬೆಳೆ. ಈ ಭಾಗದಲ್ಲಿ ಟೊಮ್ಯಾಟೊ ಬೇಸಿಗೆಯಲ್ಲಿ ಪ್ರಮುಖವಾದಂತಹ ಕೀಟ ಯಾವುದು ಟೊಮ್ಯಾಟೊಗೆ ಬಾಧೆ ಮಾಡುವಂಥದ್ದು? ಸರ್, ಟೊಮ್ಯಾಟೊದಲ್ಲಿ ಮತ್ತಾಗೇನು ಥ್ರಿಪ್ಸ್ ಅಂತ ಬರುತ್ತೆ, ಅಲ್ಲಲ್ಲಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ಥ್ರಿಪ್ಸ್ ನುಚಿಂದ್ರೆ ಎಲೆ ಮುಟ್ರ ಆಗಿಬಿಡುತ್ತೆ, ಎಲೆ ಮುಟ್ರ ಆಗ್ತದೆ. ಆಮೇಲೆ ಸರ್ಪಕ್ಷಾಯ ಹುಳು ಅಂತ ಬರುತ್ತೆ ಸರ್, ಏನು ನಾಗರಪಂಚಮ್ಯಾಗ ಹಿಂಗ ಹಾಲು ಎಲೆ ಮೇಲೆ ಇದು ಬರ್ತಾವಲ್ಲ, ಹಾವು ಬಂದಂಗೆ ಬರುತ್ತೆ. ಆಮೇಲೆ ಇಲ್ಲಿ ಟೊಮ್ಯಾಟೊಗೆ ಲೀಪ್ ಮೈನರ್ ಏನಾದ್ರು, ಲೀಪ್ ಮೈನರ್ ಸರ್, ಅದೇ ಸರ್ಪಕ್ಷಾಯ ಹುಳು ಅಂತ ಕರೀತಾರೆ ಸರ್ ಅದನ್ನ, ಅದನ್ನು ಬರ್ತದೆ. ಇನ್ನೊಂದು ಸರ್ಪಕ್ಷಾಯ ಹುಳು ಥರನೇ ಟೂಟ ಅಂತ ಕರಿತೀವಿ ಸರ್ ನಾವು, ಅಂದ್ರೆ ರಂಧ್ರ ಸಣ್ಣ ಪಿನ್ ವರ್ಮ್ ಅಂತ ಕರಿತೀವಿ, ಅದನ್ನು ಬರುತ್ತೆ ಸರ್. ಇನ್ನು ಯಾರಾದರೂ ಪಾಲಿ ಹೌಸಲ್ಲಿ ನೆಟ್ ಹೌಸಲ್ಲಿ ಬರೆದ್ರೆ ಸ್ವಲ್ಪ ವೈಟ್ ಫ್ಲೈ ಬರ್ತಕ್ಕಂಥ ಬಿಳಿ ನೊಣ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ, ಅದರಿಂದ ರೋಗ ಅಂದರೆ ಈ ನಮ್ಮ ನಂಜಾಣ ರೋಗ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಬೇಸಿಗೆಯಲ್ಲಿ ಕಡಿಮೆ, ಬಟ್ ಯಾರಾದರೂ ಶೇಡ್ ನೆಟ್ಟಲ್ಲಿ ಬೆಳೆದ್ರೂ ಚಾನ್ಸಸ್ ಇರುತ್ತೆ. ಇವಕ್ಕೆಲ್ಲ ಸಮಗ್ರವಾಗಿ ನಾನು ಹತೋಟಿ ಮಾಡಬೇಕು ಅಂತಂದರೆ, ಸೊ ಸಸಿಗಳನ್ನು ಹಚ್ಚೋದಕ್ಕಿಂತ ಮುಂಚಿತವಾಗಿ ಬೇರುಗಳನ್ನು ಇಮ್ಡಾಕ್ಲೋಪ್ರಿಡ್ ಅಂತ ಒಂದು ಔಷಧಿಯಲ್ಲಿ, ಸೊ ಕೀಟನಾಶಕ ದ್ರಾವಣದಲ್ಲಿ ಬೇರುಗಳನ್ನ ಮಾತ್ರ ಹದ್ದಬೇಕು. ಅಂದ್ರೆ ಒಂದು 5 ml ಇಮಿಡಾ ಕ್ಲೋಪ್ರಿಡ್ ಔಷಧಿ 10 ಲೀಟರ್ ನೀರಿಗೆ, 10 ಲೀಟರ್ ನೀರು ಬಕೆಟ್ ನಾಗ ಹಾಕಿ ಬೇರುಗಳನ್ನ ಮೊದಲು ಸ್ವಲ್ಪ ನೀರಿನಲ್ಲಿ ತೊಳೆದು, ಯಾಕಂದ್ರೆ ಕೆಸರು ಗಿಸರು ಇರ್ತದೆ, ಅಂತಹ ಬೇರುಗಳನ್ನ ಅಂತ ಸಸಿಗಳನ್ನ ಬೇರುಗಳನ್ನ ಮಾತ್ರ 20 ನಿಮಿಷ ಹದ್ದಿ ಅಂತವನ್ನ ಹಚ್ಚಿದ್ರೆ ಬೇರಿನ ಮೂಲಕ ವಿಷ ತಗೊಳ್ಳೋದ್ರಿಂದ ಅದು ಮುಂದೆ ಚಿಗುರು ಬರುತ್ತನ, ಹೊಸ ಚಿಗುರು ಬರುತ್ತಾನೆ, ಇದು ವ್ಯಾಕ್ಸಿನ್ ತರ ಕೆಲಸ ಮಾಡುತ್ತೆ. ವ್ಯಾಕ್ಸಿನ್ ತರ ಮತ್ತೆ ಕೀಟಗಳು ರಸ ಇರತಕ್ಕಂತ ಬರೋದಿಲ್ಲ, ಏನು ಬರೋದಿಲ್ಲ. ಆಮೇಲೆ ಮಣ್ಣಲ್ಲಿ ಏನಾದರೂ ಕೀಟಗಳಿದ್ರೂ ಹತೋಟಿ ಆಗುತ್ತೆ. ಯಾವಾಗ ನಾವು ಈ ತರ ಸಸಿಗಳನ್ನ ಬೇರುಣಿಸಿ ನಾವು ನಾಟಿ ಮಾಡ್ತೀವಲ್ಲ ಸರ್, ಅವತ್ತಿನ ದಿವಸನೇ ಹಳದಿ ಬಣ್ಣ ಚೆಂಡುವಿನ ಸಸಿಗಳನ್ನ, ಹಳದಿ ಚೆಂಡುವು ಹೂ ಬಿಡ್ತಕ್ಕಂಥ ಚೆಂಡುವಿನ ಸಸಿಗಳನ್ನ ಮುಂಚೆ ನಾವು ಸಸಿ ಮಾಡ್ಕೊಂಡ್ರೆ ಅವುಗಳನ್ನು ಹಚ್ಚೋದ್ರಿಂದ ಎಷ್ಟಂದ್ರೆ 10 ಸಾಲು ಟೊಮ್ಯಾಟೊ ಆದ್ರೆ 1 ಸಾಲ ಆಗ್ಲಿ, ಅಥವಾ ಕೆಲವರು 25 ಸಾಲು ಟೊಮ್ಯಾಟೊ ಆದ್ರೆ 1 ಸಾಲು ಚೆಂಡು ಚೆಂಡು ಹಾಕ್ತಾರೆ ಸರ್. ಹಾಕೋದ್ರಿಂದ ಚೆಂಡು ಹಾಕೋದ್ರಿಂದ 3 ಲಾಭ ಇದೆ. ಒಂದು, ತ್ರಿಪ್ಸನಶಿಯ ಬಾಧೆಯನ್ನು ಕಡಿಮೆ ಮಾಡಬಹುದು. ಇನ್ನು ಒಂದು, ಮುಂದೆ ಕಾಯಿ ಕೊರಕ ಬರುತ್ತೆ ಸರ್, ಕಾಯಿ ಕೊರಕ ಹೆಚ್ಚಾನೆಚ್ಚು ಹಳದಿ ಚೆಂಡುವಿನ ಮೇಲೆ ತತ್ತಿಗಳನ್ನು ಇಡುತ್ತೆ, ಅದನ್ನು ಆಕರ್ಷಣೆ ಮಾಡಬಹುದು. ನಂತರ ನೆಮಟೋಡ್ಸ್ ಸಹಿತ ಹತೋಟಿ ಆಗ್ತಕ್ಕಂಥ ಜಂತು ಹುಳುಗಳಂತ ಹೇಳುತ್ತೆ, ಅವುಗಳನ್ನು ಸಹಿತ ಹತೋಟಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಸೊ ಈ ರೀತಿಯಾಗಿ ಸಮಗ್ರ ನಿರ್ವಹಣೆ ಬಗ್ಗೆ ಗಮನ ಹರಿಸಬೇಕು. ಇನ್ನು ಮತ್ತೊಂದು ತರಕಾರಿ ಬದನೆ. ಬದನೆ ಅಲ್ಲಲ್ಲಿ ನೋಡ್ತಾ ಇರ್ತೀವಿ, ಏನು ವಿಶೇಷವಾಗಿ ಬದನೆಗೆ ಬೇಸಿಗೆಯಲ್ಲಿ ಯಾವ ಕೀಟ ಜಾಸ್ತಿ ಬಾಧೆ ಮಾಡುತ್ತೆ? ಸರ್, ಬದನೆಗೆ ಯಾವಾಗ್ಲೂ ಅದರಲ್ಲೂ ಕಾಯಿಕೊರಕ ಅಂತೂ ಕಾಮನ್ ಸಾಮಾನ್ಯ, ಪ್ರತಿ ವರ್ಷನೂ ಇದ್ದೇ ಇರುತ್ತೆ. ವರ್ಷದ ಎಲ್ಲಾ ತಿಂಗಳಲ್ಲಿ ಕಾಯಿಕೊರಕ ಇರ್ತದೆ ಬದನೆಗೆ. ಬದನೆ ಕಾಯಿಕೊರಕ ಅಂತ ರೈತರು ಹೇಳೋದು ಮುಖ್ಯವಾದಂತ ಕೀಟ ಅಂದ್ರೆ ಕಾಯಿಕೊರಕ. ಕಾಯಿಕೊರಕನೆ ಅದ್ರ ಜೊತೆಗೆ ಅಲ್ಲಲ್ಲಿ ಏನು ಹಸಿರು ಜಿಗಿ ಹುಳ ಬರುತ್ತೆ. ಹಸಿರು ಜಿಗಿಗಳು ಜಾಸ್ತಿ ಇತ್ತು ಅಂತಂದ್ರೆ ಒಂದು ಮೈಕೋಪ್ಲಾಸ್ಮಾ, ಒಂದು ಸಣ್ಣ ಎಲೆ ಮುಟ್ರ ಆಗ್ಬಿಟ್ಟು ಅದು ಹೂವು ಕಾಯಿನ ಬಿಡಲಾರ್ದಂಗೆ ಒಂದು ರೋಗ ಬರುತ್ತೆ. ಬಟ್ ಕಡಿಮೆ ಸರ್ ನಮ್ಮ ಭಾಗದಲ್ಲಿ. ಸೊ ಆದ್ರೂ ಈ ಕಾಯಿ ಕೊರಕ ಪೆಡಂಬೂತ ಇದ್ದಂಗೆ ಸರ್ ಬಂದೇ ಬರುತ್ತದೆ. ಅದನ್ನು ಹತೋಟಿ ಮಾಡ್ಬೇಕಂದ್ರೆ ನಾವು ವಿಶೇಷವಾಗಿ ನಾವು ಸಮಗ್ರ ಕೀಟ ನಿರ್ವಹಣೆಯನ್ನು ಮಾಡಬೇಕು. ಒಂದು, ಈಗ ತಾನೆ ನಾನು ಹೇಳಿದ್ನಲ್ಲ, ಟೊಮ್ಯಾಟೊದಲ್ಲಿ ಸಸಿಗಳನ್ನು ಆ ಥರ ಅದನ್ನು ಮಾಡಬೇಕು. ನಂತರ ನೀಮ್ ಕೇಕ್ ಅಂದರೆ ಈ ನಮ್ಮ ಬೇವಿನ ಹಿಂಡಿಯ ಅಥವಾ ಬೇವಿನ ಬೀಜದ ಪುಡಿಯನ್ನು, ಹಿಂಡಿ ಅಂತಂದ್ರೆ ಆಲ್ರೆಡಿ ಎಣ್ಣೆ ತೆಗೆದ್ಬಿಟ್ಟಿರ್ತಾರೆ ಸರ್, ಅದನ್ನು ಮತ್ತೆ ರೊಕ್ಕ ಖರ್ಚು ಮಾಡ್ಬೇಕಾಗ. ನಮ್ಮ ರೈತರು ಬೇವಿನ ಬೀಜಗಳನ್ನ ಕಲೆಕ್ಟ್ ಮಾಡಿ ಒಣಗಿಸ್ಬಿಟ್ಟು ಕುಟ್ಟಿ ಹಾಕಿದ್ರೆ ಅದರಲ್ಲಿ ಎಣ್ಣೆಯ ಪದಾರ್ಥ ಜಾಸ್ತಿ ಇರುತ್ತೆ, ಅದು ಚೆನ್ನಾಗಿ ಗೊಬ್ಬರನೂ ಆಗ್ತದೆ, ಕೀಟನಾಶಕನೂ ಬಾಧೆ ಕಡಿಮೆ ಮಾಡುತ್ತೆ. ಇದನ್ನು ಸಸಿ ಮಡಿಯೆಲ್ಲ ಹಾಕಬೇಕು, ನಾಟಿ ಮಾಡಿದ್ಮೇಲೂ ಹಾಕಬೇಕು. ಎಷ್ಟು ಹಾಕ್ಬೇಕಂದ್ರೆ 1 ಕ್ವಿಂಟಲ್ 1 ಎಕರೆಗೆ ಸರ್. ಎಕರೆಗೆ 1 ಕ್ವಿಂಟಲ್ ಬೇವಿನ ಬೀಜವನ್ನು ಕುಟ್ಟಿ ಅದರ ಪುಡಿ ಅಥವಾ ಕೇಕ್ ಟೈಪ್ ಮಾಡಿ ಹಾಕೋಬೇಕು. ಕೇಕ್ ಟೈಪ್ ಮಾಡಿ ನಾವು ಗೊಬ್ಬರ ಹೆಂಗೆ ಬಡ್ಡೆಗೆ ಹಾಕ್ತವಲ್ಲ ಹಂಗೆ ಹಾಕಿಬಿಡ್ಬೇಕು. ಇದರಿಂದ ಸಹಿತ ನಮಗೆ ಅಟ್ಲೀಸ್ಟ್ 1 ಸ್ಪ್ರೇ ಖರ್ಚು ಉಳಿತದೆ. ನಂತರ ನಾವು ಇನ್ನೇನು ಹೂ ಬಂತಾ ಇದೆ ಅಂತಂದ್ರೆ ಟ್ರೈಕೋಗ್ರಾಮ ಪರತಂತ್ರ ಜೀವಿಯನ್ನು ಬಿಡ್ತಾರೆ ಸರ್. ಈ ಬೆಳಗಾಮು ಹತ್ತಿಣಿ ರಾಯಭಾಗದಲ್ಲಿ ಯಥೇಚ್ಛವಾಗಿ ಕೀಟನಾಶಕ ಹೊಡೆದು ಕಡಿಮೆ, ರೈತರು ಎಲ್ಲ ಈ ಟ್ರೈಕೋಗ್ರಾಮ ಪರತಂತ್ರಗಳನ್ನು ಬಿಡ್ತಾರೆ. ಒಂದ್ ಸಾರಿಗೆ 100,000 ಕಾರ್ಡ್ ಅಂದ್ರೆ 5 ಕಾರ್ಡ್ ಬಿಡ್ಬೇಕು ಸರ್. ಅದು ಬಹಳ ಸೋವಿರಿ, 9 ರೂಪಾಯಿಗೆ ಒಂದು ಕಾರ್ಡ್ ಆಗ್ತದೆ. 5 ಕಾರ್ಡ್ ಅಂದ್ರೆ 45 ರೂಪಾಯಿ ಸಬ್ಸಿಡಿಯಲ್ಲಿ ಸಿಗುತ್ತೆ. ಇದನ್ನು ಸಹಿತ ಬಿಟ್ಟರೆ ಒಂದು 2-3 ಸಾರಿ ಬಿಡ್ಬೋದು ಸರ್. ಯಾವಾಗ 45-50 ದಿವಸ ಇದ್ದಾಗ ಒಂದು ಸಾರಿ, ಮತ್ತೊಂದು 10 ದಿವಸ ಅಂತರದಲ್ಲಿ ಬಿಟ್ಟರೆ ಅಟ್ಲೀಸ್ಟ್ ಮತ್ತೊಂದು 1 ಅಥವಾ 2 ಸ್ಪ್ರೇ ಖರ್ಚು ನಮಗೆ ಉಳಿತದೆ. ನಿಸರ್ಗದತ್ತ ಆಗುತ್ತೆ, ಕೀಟನಾಶಕದ ಕಡಿಮೆ ಇರೋದ್ರಿಂದ ನಾವು ಸಾವಯವ ಪದಾರ್ಥವನ್ನು ತಿನ್ನಂಗಾಗುತ್ತೆ. ಜೊತೆಗೆ ಈ BT ಪ್ರಾಡಕ್ಟ್ಸನ್ನು ಯೂಸ್ ಮಾಡೋದು. ಇನ್ನು ನಾನು ವಿನೂತನವಾಗಿ ಸಂಶೋಧನೆ ಮಾಡಲಾಗಿ ಈ ಒಂದು ಕಾಯಿಕೊರವು ಕೀಟಕ್ಕೆ ಈ ನಮ್ಮ ಮೀಟಿಂಗ್ ಡಿಸ್ಟ್ರಪ್ಷನ್ ಟೆಕ್ನಾಲಜಿ ಅಂತಂದರೆ ಈ ಗಂಡು ಮತ್ತು ಹೆಣ್ಣುಗಳನ್ನು ವಿಚಲಿತಗೊಳಿಸ್ತಕ್ಕಂಥದ್ದು, ಸಂಯೋಗ ಮಾಡಲಾರ್ದಕ್ಕಂಥ ಒಂದು ಅಂಟು ಪದಾರ್ಥವನ್ನು ತಂದಿದ್ವಿ ಸರ್. ಆ ಅಂಟು ಪದಾರ್ಥವನ್ನು ಕ್ರಮಿಟ್ ಅಂತ ಕರಿತೀವಿ ನಾವು. ಮುಂಚೆ ಸ್ಪ್ಲಾಟ್ ಅಂತಿದ್ವಿ, ಈಗ ಹೆಸರು ಬದಲಾವಣೆಯಾಗಿ ಕ್ರಮಿಟ್ ಅಂತ ಕರಿತೀವಿ. ಇದನ್ನು ಒಂದು ಟ್ಯೂಬನ್ನು ಯಾವಾಗ ನಾಟಿ ಮಾಡಿದಾಗ 10 ದಿವಸಕ್ಕೆ ಒಂದು ಟ್ಯೂಬನ್ನ 300 ಗಿಡಕ್ಕೆ ಹಚ್ಚಿಬಿಟ್ರೆ, ಮೇಲೆ ಹೊಲ ತುಂಬ ಹಚ್ಚೋದು ಅವಶ್ಯಕತೆ ಇಲ್ಲ, 300 ಗಿಡಕ್ಕೆ ಅಲ್ಲೆಲ್ಲ ಹಚ್ಚಿಬಿಟ್ರೆ ಇದರಿಂದ ಬರ್ತಕ್ಕಂಥ ವಾಸನೆ ಹೆಣ್ಣು ಪತಂಗ ಬಿಡ್ತಕ್ಕಂಥ ಒಂದು ವಾಸನೆ ಸರ್ ಇದು. ಅದಕ್ಕೆ ಗಂಡು ಪತಂಗ ಅಟ್ರಾಕ್ಟ್ ಆಗಿ ಗಂಡು ಹೆಣ್ಣು ಸೇರ್ಲಾರ್ದಂಗೆ ಮಾಡ್ತಾವೆ. ಇದರಿಂದ 90-95% ಸಂತಾನೋತ್ಪತ್ತಿ ಕಡಿಮೆ ಆಗುತ್ತೆ. ಇನ್ನು ಒಂದು ಸಾರಿ ನೀವು 10ನೇ ದಿವಸಕ್ಕೆ ಹಚ್ಚಿದ್ರೆ 30 ದಿವಸ ಕೆಲಸ ಮಾಡುತ್ತೆ. ಅಂದರೆ ನೆಕ್ಸ್ಟ್ ಅಪ್ಲಿಕೇಶನ್, ಸೆಕೆಂಡ್ ಅಪ್ಲಿಕೇಶನ್ ಅಲ್ಲ, 40 ದಿವಸಕ್ಕೆ ಹಚ್ಚಬೇಕು, ಮತ್ತೊಂದು ತಿಂಗಳು ಬಿಟ್ಟು. ಸೊ ಒಟ್ಟಾರೆ ನಮಗೆ ಇದು 4 ತಿಂಗಳು ಬೆಳೆ. 3 ಸಾರಿ ಹಚ್ಚಿದ್ರೆ ಸಾಕಾಗುತ್ತೆ ಸರ್, 15 ದಿವಸ, 45 ದಿವಸ ಮತ್ತು 70ನೇ ದಿವಸಕ್ಕೆ. 70ನೇ ದಿವಸಕ್ಕೆ ಹಚ್ಚಿದ್ರೂ ನಮಗೆ 100 ದಿವಸ ತನೂ ಪ್ರೊಟೆಕ್ಷನ್ ಕೊಡುತ್ತೆ. ಈ ಸರ ಹಚ್ಚಿದ್ರೆ ಕಾಯಿಕೊರಕಕ್ಕೆ ಕೆಮಿಕಲ್ ಹೊಡೆದ ಅವಶ್ಯಕತೆ ಇಲ್ಲ. ಕ್ರೆಮಿಟ್ ಇದು ಮಾರುಕಟ್ಟೆಯಲ್ಲಿ ಸಿಗುತ್ತಾ? ಸಿಗುತ್ತೆ ಸಿಗುತ್ತೆ ಸಿಗುತ್ತೆ. ಎಷ್ಟು ಕಾಸ್ಟ್ ಆಗ್ಬೋದು ಒಂದು ಟ್ಯೂಬ್? ಈಗ 1450 ರೂಪಾಯಿ ಒಂದು ಟ್ಯೂಬಿಗೆ ಇದು ಮಾಡ್ತಾ ಇದ್ದಾರೆ ಸರ್. ರೈತರು ಯಾರಾದರೂ ನಾನು ಸಂಶೋಧನೆ ಮಾಡ್ತೀನಿ ಅಂತಂದ್ರೆ ಸಹಿತ ನಾವು ಅವರಿಗೆ ಪ್ರೇರೇಪಣೆ ಮಾಡ್ತೀವಿ. ಸೊ ಇದರಿಂದನೂ ಸಹಿತ ನಮಗೆ ಟೋಟಲಿ ನಾವು ಕೆಮಿಕಲ್ ಹೊಡೆಯೋದೇ ಅವಶ್ಯಕತೆ. ಅದಕ್ಕೆ ಒಂದು ನಾನು ನಾರ್ಮಲಿ ಹೇಳ್ತೇನೆ ರೈತರಿಗೆ, ನೋಡ್ರಪ್ಪ ಬದನೆಕಾಯಿಗೆ ಎಷ್ಟು ಸಾರಿ ಎಣ್ಣೆ ಹೊಡಿತೀವಿ ಅಂತಂದರೆ ವಾರಕ್ಕೆ 2 ಸಾರಿ ಅಂತ ಹೊಡೆದ ಹೊಡಿತಾರೆ. ಏನು ಬದನೆಕಾಯಿ ಎಣ್ಣೆ ಬದನೆಕಾಯಿ ಅಂತಾನೂ ಕರೀತಾರೆ ಸರ್ ನಮ್ಮಲ್ಲಿ. ಎಣ್ಣೆ ಬದನೆಕಾಯಿ ಅಂತಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದು ಅಥವಾ ಈ ನಮ್ಮ ಕೀಟನಾಶಕದ ಎಣ್ಣೆ ಹೊಡೆದಿದ್ದು ಅಂತಲೂ ಹೇಳ್ತೀವಿ, ನಮಗೆ ಕನ್ಫ್ಯೂಷನ್ ಆಗಿಬಿಡ್ತದೆ. ಸೊ ಹಿಂಗಾಗಿ ಇಷ್ಟು ಎಣ್ಣೆ ಹೊಡಿತಾರೆ, 30-40 ಸಾರಿ ಹೊಡಿತಾರೆ ಜನ, ಅದನ್ನು ತಿಂದವರು ದೇವರೇ ಗತಿ ಅಂತ ಲೆಕ್ಕಕ್ಕೆ ಬಂದ್ಬಿಡ್ತದೆ ಸರ್. ಸೊ ಹಿಂಗಾಗಿ ಸ್ವಲ್ಪ ತಿಳ್ಕೊಂಡು ಆದಷ್ಟು ಸುರಕ್ಷಿತವಾದಂತ ಕೀಟನಾಶಕವನ್ನು ಬಳಸಬೇಕು, ಜೈವಿಕ ತಂತ್ರಜ್ಞಾನಗಳನ್ನು ಜೈವಿಕ ವಿಧಾನಗಳನ್ನು ಅನುಸರಿಸಬೇಕು. ಇನ್ನು ಕೊನೆಯದಾಗಿ ಕೆಲವೊಂದು ಬೇಸಿಗೆಯಲ್ಲಿ ಎಲೆ ತರಕಾರಿಗಳು ವಿಶೇಷವಾಗಿ ಕೋತಂಬರಿ, ಮೆಂತೆ, ಪಾಲಕ್ ಇವೆಲ್ಲ ಜಾಸ್ತಿ ಇರ್ತವೆ. ಇಲ್ಲಿ ರೈತರು ಏನು ಮಾಡ್ತಾರೆ, ಚೆನ್ನಾಗಿ ಬೆಳೀಲಿ, ಒಳ್ಳೊಳ್ಳೆ ಕೀಟನಾಶಕದಂದು ಹೊಡಿತಾರೆ, ಅದಕ್ಕೆ ಹುಳ ಬರಬಾರ್ದು ಅಂತೇಳಿ, ಏನು ಹೇಳ್ತೀರಿ ಸಲಹೆಯನ್ನು ಸರ್? ಆಕ್ಚುಲಿ ಹೌದು, ಯಾಕಂತಂದ್ರೆ ಈ ಎಲೆ ತರಕಾರಿಗಳನ್ನ ನೇರವಾಗಿ ತಿಂತಿರ್ತೀವಿ ಹಂಗೆ ನಾವೆಲ್ಲ. ಹೌದು, ಇದನ್ನ ನಾವು 1-2 ತಿಂಗಳೊಳಗೆ ಬಹಳಷ್ಟು, ಈಗ ಕೊತ್ತಂಬರಿ ಅವೆಲ್ಲ 1-20 ದಿವಸಕ್ಕೆ ಎಲ್ಲ ಮಾಡಿಬಿಡ್ತು ಸರ್, ಕಟಾವ್ ಮಾಡಿಬಿಡ್ತೀವಿ. ಹಂಗಿದ್ದಾಗ ನಾವು ಯಥೇಚ್ಛವಾಗಿ ಸ್ಪ್ರೇ ಮಾಡಿ ಯೂರಿಯಾ ಜಾಸ್ತಿ ಕೊಟ್ಟು ಮತ್ತೆ ನಾವು ಅದನ್ನ ತಿನ್ನೋರೆ ನಾವು ಫ್ರೈ ಮಾಡ್ಕೊಂಡು, ಆದ್ದರಿಂದ ಆದಷ್ಟು ಬೇವಿನ ಮೂಲದ ಕಷಾಯಗಳನ್ನು ಈ ಜೈವಿಕ ಶಿಲೀಂದ್ರನಾಶಕಗಳನ್ನು ಕೀಟನಾಶಕಗಳನ್ನು ಉಪಯೋಗ ಮಾಡೋದು, ಇಲ್ಲ ಹಳದಿ ಬಣ್ಣದ ಕಾರ್ಡ್ಗಳನ್ನು ಹಾಕಿಬಿಡ್ರಿ ಹೊಲತ್ತ. ಹೆಂಗೂ ಒಂದು ಸ್ವಲ್ಪ ಗುಂಟೆಯಲ್ಲಿ ಮಾಡಿರ್ತೀವಿ ಸರ್, ಒಂದು 5-10 ಹಳದಿ ಬಣ್ಣದ ಆಕರ್ಷಕ ಅಂಟಿನ ಬಲೆಗಳನ್ನು ಹಾಕಿಬಿಟ್ರೆ ಈ ರಸ ಇರತಕ್ಕಂಥ ತೃಪ್ಸಿ ಇರ್ಬೋದು, ಸಸಿಹೇನು ಇರ್ಬೋದು, ಹಸಿರು ಜಿಗುಳು ಬಿಡ್ಬೋದು, ಇವೆಲ್ಲ ಬಂದು ಅಟ್ರಾಕ್ಟ್ ಆಗ್ತವೆ ಸರ್. ಆದಷ್ಟು ಕೀಟನಾಶಕದ ಬಾಧೆಯನ್ನು ಕಡಿಮೆ ಮಾಡ್ಬೋದು, ಕೀಟನಾಶಕವನ್ನು ಹೊಡೆಯೋದನ್ನು ಕಡಿಮೆ ಮಾಡಿದ್ರೆ ರೊಕ್ಕ ಉಳಿತಾರೆ. ಸೊ ಅದನ್ನು ದಯವಿಟ್ಟು ರೈತರು ವಿಚಾರ ಮಾಡಬೇಕಾಗಿದೆ. ಒಳ್ಳೆಯದು ಡಾಕ್ಟರ್ AG ಶ್ರೀನಿವಾಸ್ ಅವರೇ. ಇದುವರೆಗೂ ಬೇಸಿಗೆಯಲ್ಲಿ ಬೆಳೀತಕ್ಕಂಥ ಪ್ರಮುಖ ತರಕಾರಿಗಳಿಗೆ ಏನೇನು ಪ್ರಮುಖವಾದಂಥ ಕೀಟಗಳು ಬರ್ತವೆ, ಜೊತೆಗೆ ಅವುಗಳ ನಿರ್ವಹಣೆಯನ್ನು ನಮ್ಮ ರೈತರು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ರೈತರು ತರಕಾರಿಗಳನ್ನು ನಾವೆಲ್ಲ ನೇರವಾಗಿ ತಿನ್ನೋದ್ರಿಂದ ಸುರಕ್ಷಿತವಾದಂಥ ಕೀಟನಾಶಕನ ಬಳಸಲಿ, ಜೊತೆಗೆ ಜೈವಿಕ ಕೀಟನಾಶಕಗಳನ್ನು ಬಳಸೋದ್ರ ಕಡೆ ಹೆಚ್ಚು ಗಮನವನ್ನು ಹರಿಸ್ರಿ. ನೀವು ಹೇಳಿದಂಗೆ ಬೇವಿನ ಮೂಲದ ಕೀಟನಾಶಕಗಳು, ಬೇವಿನ ಹಿಂಡಿಗಳನ್ನು ವಿಶೇಷವಾಗಿ ತರಕಾರಿ ಬೆಳೆಗಳಿಗೆ ಬಳಸೋದ್ರ ಮುಖಾಂತರ ಕೀಟ ನಿರ್ವಹಣೆಯನ್ನೇ ಮಾಡಿದ್ದಾದರೆ ಒಳ್ಳೆಯ ತರಕಾರಿಗಳನ್ನು, ಗುಣಮಟ್ಟದ ತರಕಾರಿಗಳನ್ನು ನಾವು ಸಾರ್ವಜನಿಕರಿಗೆ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ರೈತರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಕೇಳಿದ್ರಲ್ಲ, ಇದುವರೆಗೂ ಬೇಸಿಗೆಯಲ್ಲಿ ಪ್ರಮುಖ ತರಕಾರಿ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ AG ಶ್ರೀನಿವಾಸ್ ಅವರೊಂದಿಗಿನ ಸಂದರ್ಶನವನ್ನು. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ VG ಬಾವಲತಿ ಅವರು. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಈಗ ರಾಯಚೂರು ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣಿ. ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕು, ಲಿಂಗಸ್ಕೂರು ತಾಲೂಕು ಮತ್ತು ಸಿಂಧನೂರು ತಾಲೂಕುಗಳ ಪೇಟೆ ಧಾರಣಿ ಹೀಗಿದೆ. ಮೊದಲಿಗೆ ಸಿಂಧನೂರು ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣಿ. ಒಣಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 30,000 ಗರಿಷ್ಠ 60,000. ಇನ್ನು ಹೈಬ್ರಿಡ್ ಜೋಳ 2,550 2,750. ಹೊಸ ಸೋನಾ ಮಸೂರಿ ಭತ್ತ 2,000 2,189. ಹಳೆ ಸೋನಾ ಮಸೂರಿ ಭತ್ತ ಕನಿಷ್ಠ ಹಾಗೂ ಗರಿಷ್ಠ 2,775. ಇದು ಸಿಂಧನೂರು ತಾಲೂಕಿನ ಇಂದಿನ ಪೇಟೆ ಧಾರಣೆಯಾಗಿತ್ತು. ಈಗ ಲಿಂಗಸ್ಕೂರು ತಾಲೂಕಿಂದು ಸಜ್ಜೆ ಕ್ವಿಂಟಾಲ್ಗೆ 2,420 2,475. ಇನ್ನು ರಾಯಚೂರು ತಾಲೂಕಿನ ಪೇಟೆ ಧಾರಣೆ ಹೀಗಿದೆ. ಜವರಿ ಕಡಲೆಕಾಳು ಕ್ವಿಂಟಾಲ್ಗೆ 4,411 4,950. ಹೈಬ್ರಿಡ್ 44 ಹತ್ತಿ 6,800 7,800. ಅಲ್ಸಂದಿ 6,585 7,000. ಘೂಂಗ್ರಿ ನೆಲಗಡಲೆ ಕ್ವಿಂಟಾಲ್ಗೆ 3,895 7,889. ಸೋನಾ ಮಸೂರಿ ಭತ್ತ 1,719 2,439. ಸೂರ್ಯಪಾನ ಸೂರ್ಯಕಾಂತಿ 4,225 4,502. ಕೆಂಪು ತೊಗರಿ 4,505 8,466. ಇನ್ನು ಬಿಳಿ ತೊಗರಿ ಕ್ವಿಂಟಾಲ್ಗೆ 8,009 8,229. ಇದುವರೆಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ರಾಯಚೂರು ತಾಲೂಕು, ಲಿಂಗಸ್ಕೂರು ತಾಲೂಕು ಮತ್ತು ಸಿಂಧನೂರು ತಾಲೂಕುಗಳ ಇಂದಿನ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಈಗ ರೈತರಿಗೆ ಕೆಲವು ಸಲಹೆಗಳು. ಸಾಮಾನ್ಯವಾಗಿ ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕವನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲಿಕ್ಕೆ ಬಳಸಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲಿಕ್ಕೆ ಸೂಕ್ತ ಸಮಯವಾಗಿದ್ದು ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 cm ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 kg ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆ ಮಾಡಿದರೆ ಮಣ್ಣಿನಲ್ಲಿ ಕೋಶಾವಸ್ಥೆಯಲ್ಲಿರುವ ಕೀಟಗಳ ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನು ಕಲ್ಲಂಗಡಿ ಹಣ್ಣಿಗೆ ಹೀಗಿದೆ. ಎಕರೆಗೆ 1 ಜೇನು ಹೆಚ್ಚಿಗೆ ಇಡುವುದರಿಂದ ಕಲ್ಲಂಗಡಿ ಇಳುವರಿ ಹೆಚ್ಚಿಸಬಹುದು. ಜೇನು ಪೆಟ್ಟಿಗೆಯನ್ನು ಇಡಬೇಕು. ಬಿಸಿಲು ಹೆಚ್ಚಾಗೋದ್ರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ %5 ಹಣ್ಣಿನ ಮೇಲೆ ಸಿಂಪಡಿಸಬೇಕು. ಇನ್ನು ಕಲ್ಲಂಗಡಿ ಅಥವಾ ಕರ್ಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆ ತಪ್ಪಿಸಲಿಕ್ಕೆ ಹೆಕ್ಟರ್ಗೆ 15 ಮೋಹಕ ಬೆಳೆಗಳನ್ನು ಅಳವಡಿಸಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟುಬೆಲೆಗಳನ್ನು ಹಾಕಬೇಕು. ಇದಾಗಿತ್ತು ಇಂದಿನ ರೈತರಿಗೆ ಕೆಲವು ಕೃಷಿ ಸಲಹೆಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:20 ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಜೈವಿಕ ಪದ್ಧತಿಯಲ್ಲಿ ರೋಗಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಎಸ್ ಟಿ ಎಂಜೀರಪ್ಪ ಅವರೊಂದಿಗೆ ಸಂದರ್ಶನವನ್ನ ಕೇಳ್ತೀರಿ. ಹಾಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳಿವೆ ಪೇಟೆ ಧಾರಣಿ. ಇನ್ನು 7:18 ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಿರಿತನದ ಸಿರಿಧಾನ್ಯಗಳು, ವಿಷಯ ರಾಗಿಯಿಂದ ಬ್ರೆಡ್ ತಯಾರಿಸುವ ತಾಂತ್ರಿಕತೆ. ಭಾಗವಹಿಸುತ್ತಾರೆ ಡಾಕ್ಟರ್ ವೀಣಾ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಇನ್ನು ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ ಬೆಂಗಳೂರು. ಇದಿಷ್ಟು ನಾಳಿನ ಕಿಸಾನ್ ವಾಣಿಯ ಕಾರ್ಯಕ್ರಮಗಳು. ಇದುವರೆಗೂ ಕೃಷಿ ರಂಗ ರೈತ ಬಾಂಧವರ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಅದಕ್ಕೂ ಮುಂಚೆ ಈ ಪ್ರಕಟಣೆ. ಅತ್ಯಂತ ವಿಶ್ವಾಸಾರ್ಹ ಜುವೆಲರ್ ಮಲ್ಬಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಈಗ ರಾಯಚೂರಿನಲ್ಲಿ ತೆರೆದಿದೆ. ಪಡೆಯಿರಿ ನವನವೀನ ಜುವೆಲ್ರಿ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಡಿಸೈನ್ಸ್ಗಳ ಮೇಲೆ ಅನ್ಮ್ಯಾಚ್ಡ್ ಶ್ರೇಣಿ. ಪ್ರತಿ 30,000 ರೂಪಾಯಿಗಳ ಪರ್ಚೇಸ್ ಮೇಲೆ 100 mg ಅಷ್ಟು ಗೋಲ್ಡನ್ ಗಿಫ್ಟ್ ಹಾಗೂ 250 mg ಗೋಲ್ಡ್ ಕಾಯಿನ್ ಪಡೆಯಿರಿ. ವ್ಯಾಲ್ಯೂ ಈಕ್ವಿವಲೆಂಟ್ ಆಫ್ ಡೈಮಂಡ್ ಜೆಮ್ ಸ್ಟೋನ್ ಹಾಗೂ ಪೊಲ್ಕೆ ಡಿಸೈನ್ಸ್ ಮೇಲೆ. ಈ ಕೊಡುಗೆ April 23 ಲಭ್ಯ. ಮಲ್ಬಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಸ್ಟೇಷನ್ ರೋಡ್ ಆಪೋಸಿಟ್ ರಾಮ್ ಮಂದಿರ್, ರಾಯಚೂರ್. ಕೇಳಿದ ಸ್ನೇಹಿತರೆ, ಈಗ ಹುಲಿ ಹೈದರ್ ಗ್ರಾಮದ ಕರಿಯಪ್ಪ ಮಾಸ್ಟರ್ ಅವರಿಂದ ದಪ್ಪಿನ ಪದಗಳನ್ನು ಕೇಳಿ. ಚಾರಾಣಕ್ಕೆ ನಮಗೆ ನಾವು ಬೇಡುವೆವೋ ವರ. ಬಿಚ್ಚಾ